ಪರ್ವತಾರೋಹಣ ಸಪ್ತಾಹದ ಎರಡನೇ ಭಾಗ. ಕೊಲಂಬಸ್ ಏರಿಕಲ್ಲನ್ನು ಕಂಡ. ಪರ್ವತಾರೋಹಣ ಸಪ್ತಾಹದ ಮೊದಲ ದಿನದ ಸಭಾ ಕಲಾಪ ಅಂದರೆ ಸಂತ ಅಲೋಶಿಯಸ್ ಕಾಲೇಜಿನಲ್ಲಿ ನಾನು ಕೆಲವು ಪರ್ವತಾರೋಹಣದ ವಿಶೇಷ ಅನುಭವಗಳನ್ನು ಸೂಕ್ಷ್ಮವಾಗಿ ಮಾತಿನ ಹಂದರಕ್ಕೆ ಅಳವಡಿಸಿದ್ದಲ್ಲಿ ಕೆಲವನ್ನು ಇಲ್ಲಿ ಹೇಳುತ್ತೇನೆ. ಅವುಗಳಲ್ಲಿ ಅಮೆರಿಕಲ್ ಏರಲು ಹೋದಾಗ ಆನೆ ಬೆನ್ನಟ್ಟಿದ್ದು, ಮಳೆಗಾಲದ ಜಮಾಲಾಬಾದ್ ಏರಿದ್ದು, ಕುಮಾರ ಪರ್ವತದಲ್ಲಿ ಕಾಲುಡುಕಿದ್ದು ಎಲ್ಲ ಇಲ್ಲಿ ವಿವರಗಳಲ್ಲಿ ನೀವು ಈಗಾಗಲೇ ಓದಿದ್ದಾಗಿದೆ. ಹಾಗೆ ನಾನು ಸೂಕ್ಷ್ಮವಾಗಿಯೇ ಹೇಳಿದ್ದ ಏರಿಕಲ್ಲನ್ನೇರಿದ ಅನುಭವವನ್ನು ಮಾತ್ರ ಈಗ ವಿಸ್ತರಿಸುತ್ತೇನೆ. ಕರಾವಳಿಯಿಂದ ಚಾರ್ಮಾಡಿ ಘಾಟಿ ಬಳಸುವವರ ಪಾದ ನಮಸ್ಕಾರ ಸ್ವೀಕರಿಸುವ ಶಿಖರ ಏರಿಕಲ್ಲು. ಸಮುದ್ರ ಮಟ್ಟದಿಂದ 3137 ಅಡಿ ಎತ್ತರ. ಹಾಗೆ ಕರಾವಳಿಯತ್ತ ಇಳಿದು ಬರುವವರಿಗೂ ಕೊಟ್ಟಿಗೆ ಹಾರದ ದೂರದಿಂದಲೇ ಎಡದಿಗಂತವನ್ನು ನಿರ್ಧರಿಸುತ್ತಾ ಕಣ್ತುಂಬಿ ಬೆರಗು ಹುಟ್ಟಿಸುವ ಏಕೈಕ ಶಿಖರ ಈ ಏರಿಕಲ್ಲು. ಪರ್ವತಾರೋಹಿಗೆ ಅಂದರೆ ತುಳುವರು ಹೇಳುವಂತೆ ಮಲೆ ಬಡಪ್ಪನೆ ಸೀಕ್ ತಗಲಿದವರಿಗೆ ಅಷ್ಟೇ ಸಾಕಾಗುವುದಿಲ್ಲ, ಅದರ ನಿತ್ಯ ಎತ್ತರದಿಂದ ಸುತ್ತ ತಿಟ್ಟಿ ಬೀರುವ ಸಂತೋಷವೂ ಬೇಕಾಗುತ್ತದೆ. 1978 ವರ್ಷದ ಮೊದಲ ದಿನ ಆದಿತ್ಯವಾರ. ಆಗ ನಾನು ಸಂತ ಅಲೋಶಿಯಸ್ ಕಾಲೇಜಿನ ಹಾಸ್ಟೆಲ್ ವಾಸದಲ್ಲಿದ್ದ ಬ್ರಹ್ಮಚಾರಿ. ಹಾಸ್ಟೆಲಿನಲ್ಲಿ ನನ್ನಂತೆ ಇದ್ದ ಇನ್ನೂ ಸುಮಾರು 6-8 ವೃತ್ತಿ ನಿರತರಲ್ಲಿ ಈ ಸುದ್ದಿ ಹರಡಿದೆ. ಆ ವೇಳೆಗೆ ನನಗೆ ಆತ್ಮೀಯರೇ ಆಗಿದ್ದ ಸರ್ಕಾರಿ ಪಶುವೈದ್ಯ ಡಾಕ್ಟರ್ ರಾಘವೇಂದ್ರ ಉರಾಳ ಮೊದಲ ಉಮೇದುವಾರಿಕೆಯೊಡನೆ ತನ್ನ ಕಾರನ್ನು ಹೊರಡಿಸಿದ್ದರು. ಉರಾಳರ ಹೆಂಡತಿ ಉಡುಪಿ ಶಾಲೆಯೊಂದರ ಅಧ್ಯಾಪಿಕೆ. ಹೆಂಡತಿ ಮತ್ತು 3 ಮಕ್ಕಳನ್ನು ತನ್ನೂರು ಕೋಟದಲ್ಲೇ ಉಳಿಸಿ ಕೆಲಸದ ದಿನಗಳ ತತ್ಕಾಲೀನ ವಸತಿಗಷ್ಟೇ ಹಾಸ್ಟೆಲ್ ನೆಚ್ಚಿದವರು ಉರಾಳರು. ಆ ಜನ್ಮ ಕಾಡುವ ಅಸ್ತಮ ಒಂದನ್ನು ಬಿಟ್ಟರೆ ಉರಾಳರ ಚೇತನ, ಕುತೂಹಲ, ತಾಳದ ಮತ್ತು ತೊಡಗಿಕೊಳ್ಳದ ಕ್ಷೇತ್ರ ಇಲ್ಲ. ಅವರ ಪ್ರಯೋಗಶೀಲ ಮನಸ್ಸಿಗೆ ತಕ್ಕಂತೆ ಅವರು ಹಳೆಯ 2 ಭಾಗದಿಂದ ಸ್ಟ್ಯಾಂಡರ್ಡ್ ಕಾರು ಕೊಂಡಿದ್ದರು. ಅವರ ಕೈಗೆ ಬಂದ ಮೇಲೆ ಆ ಕಾರು ಕಾಣದ ಪ್ರಯೋಗಗಳಿಲ್ಲ. ತಗಡುಗುದ್ದಿ ಬಾಗಿಲು 4 ಮಾಡಿಸುವುದರಿಂದ ತೊಡಗಿ ಹೃದಯಕ್ಕೆ ಅರ್ಥಾತ್ ಇಂಜಿನ್ಗೆ ಕೈ ಹಾಕಿ ಡೀಸೆಲ್ಗೆ ಪರಿವರ್ತಿಸಲು ಹೊರಟು ಪೂರ್ಣ ಕಳಚಿಕೊಳ್ಳುವವರೆಗೂ ಉರಾಳರು ಬಿಡಲಿಲ್ಲ. ಉರಾಳರು ಹಾಕಿದ ಹಣ 4-5 ವರ್ಷಗಳ ಉದ್ದಕ್ಕೆ ಉಳಿಸಿಕೊಂಡ ಯುದ್ಧೋತ್ಸಾಹಕ್ಕೆ ನನಗೆ ಕೂಡಲೇ ನೆನಪಿಗೆ ಬರುವ ಹೆಸರು ಥಾಮಸ್ ಆಲ್ವಾ ಎಡಿಸನ್. ವಿದ್ಯುತ್ ಬಲ್ಬ್ ಶೋಧದ ಅಪೂರ್ವ ಯಶಸ್ಸಿನ ಹಿಂದೆ 1000 ವಿಫಲ ಪ್ರಯೋಗಗಳನ್ನು ಮಾಡಿದರೂ ಬಳಲದಿದ್ದವ ಎಡಿಸನ್. ಬಡಕಲು ಕಾರು ಅಥವಾ ಕನಿಷ್ಠಾವಶ್ಯಕತೆಯ ವಾಹನ ಎಂದೇ ಸ್ಟ್ಯಾಂಡರ್ಡ್ ಆ ಕಾಲದಲ್ಲಿ ಪ್ರಚಾರದಲ್ಲಿತ್ತು. ಆದರೆ ಉರಾಳರು ಅದರಲ್ಲಿ ಮಾಡಿಸಿದ ಕೆಲಸಗಳಿಲ್ಲ. ಪುರಾಣ ಹೆಚ್ಚು ಬಿಚ್ಚದೆ ಎರಡೇ ಮಾತಿನಲ್ಲಿ ಒಂದೇ ಉದಾಹರಣೆ ಕೊಡುತ್ತೇನೆ. ಕುದುರೆಮುಖ ಗಣಿನಗರಿಗೆ ನಾವು ಕೊಟ್ಟ ಭೇಟಿ. ಅವು ಇನ್ನೂ ಗಣಿ ಉದ್ದಿಮೆ ರೂಪುಗೊಳ್ಳುತ್ತಿದ್ದ ಭಗವತಿ ಘಾಟಿಯ ದಾರಿ ಬಹುತೇಕ ಕಚ್ಚಾ ಸ್ಥಿತಿಯಲ್ಲಿದ್ದ ದಿನಗಳು. ಚಾಲಕನ ಪಕ್ಕದ ಗೇರ್ ದಿಣ್ಣೆಯ ಮೇಲೊಂದು ಅಡ್ಡ ಹಲಗೆ ಇಟ್ಟು 6ನೆಯವನನ್ನು ಹೇರಿಕೊಂಡ ಈ ಸ್ಟ್ಯಾಂಡರ್ಡ್ ಕಾರು ಯಾನವನ್ನು ಯಶಸ್ವಿಗೊಳಿಸುವಲ್ಲಿ ಉರಾಳರ ಧೈರ್ಯ ಮತ್ತು ನಿರ್ಮೋಹ ಎಂದೂ ಮರೆಯುವಂಥದ್ದಲ್ಲ. ಹಾಸ್ಟೆಲಿನಲ್ಲಿನ ದೊಡ್ಡ ಕೋಣೆಯೊಂದರಲ್ಲಿ ಉರಾಳರ ಸಹವಾಸಿಗಳೇ ಆಗಿದ್ದ ಇನ್ನಿಬ್ಬರು, ಪುತ್ತೂರು ಮೂಲದ ಜನಾರ್ದನ ಪೈ ಮತ್ತು ಏತಡ್ಕದ ಸುಬ್ರಹ್ಮಣ್ಯ ಭಟ್ ಕೂಡ ತಂಡಕ್ಕೆ ಸೇರಿಕೊಂಡರು. ಪೈ ಕೆನರಾ ಜೂನಿಯರ್ ಕಾಲೇಜಿನ ರಸಾಯನಶಾಸ್ತ್ರ ಅಧ್ಯಾಪಕ ಮತ್ತು ನನ್ನಂತೆಯೇ ಬ್ರಹ್ಮಚಾರಿ. ಸುಬ್ರಹ್ಮಣ್ಯ ಮಂಗಳ ಗಂಗೋತ್ರಿಯ ಎಂಕಾಂ ವಿದ್ಯಾರ್ಥಿ, ಸಹಜವಾಗಿ ಒಂಟಿ. ನನ್ನ ಮೈಸೂರು ಪರಿಚಯದಿಂದಲೇ ಬಂದ ಗೆಳೆಯ ಮಂಗಳ ಗಂಗೋತ್ರಿಯ ಕನ್ನಡ ಅಧ್ಯಾಪಕ ಪಂಡಿತಾರಾಧ್ಯರು ಫಳ್ನೀರಿನಲ್ಲಿ ಸ್ವತಂತ್ರ ಕೋಣೆ ಮಾಡಿಕೊಂಡೇನೋ ಇದ್ದರು. ಆದರೆ ಆ ದಿನಗಳ ನನ್ನ ಬಹುತೇಕ ಹಾರಾಟಗಳಿಗೆಲ್ಲ ಅವರು ನಿಶ್ಚಿತ ಪಾಲುದಾರ. ಇದಕ್ಕೆ 5ನೆಯವರಾಗಿ ಸೇರಿಕೊಂಡರು. ಬೆಳಿಗ್ಗೆ 6 ಹೊರಟು ಬೆಳ್ತಂಗಡಿಯ ಹೋಟೆಲ್ನಲ್ಲಿ ತಿಂಡಿ ಮುಗಿಸಿ ಮಧ್ಯಾಹ್ನಕ್ಕೆ ಬುತ್ತಿಯನ್ನು ಕಟ್ಟಿಸಿಕೊಂಡೆವು. ಭಾರತೀಯ ಸರ್ವೇಕ್ಷಣಾ ಇಲಾಖೆಯವರ ಭೂಪಟದ ಅಕ್ಷಾಂಶ ರೇಖಾಂಶಗಳ ಸಲಾಕಿ ಬಂಧನದಲ್ಲಿ ಮಾಸಲು ಕಂದು ಬಣ್ಣದ ಸುಂದರ ಬಳುಕು ರೇಖೆಗಳ ಕೇಂದ್ರದಲ್ಲಿ ಮಾರ್ಗದಿಂದ 1.5 ಸೆಂಟಿಮೀಟರ್ ಅಂತರದಲ್ಲಿ ಮಲಗಿತ್ತು ಏರಿಕಲ್ಲು. ನಮ್ಮ ಕಾರು ಮುಂಡಾಜೆ ಕಳೆಯುತ್ತಿದ್ದಂತೆ ಅದೇ ಏರಿಕಲ್ಲು ವಾಸ್ತವದಲ್ಲಿ ಸಟ್ಟನೆ ಮೈದಳೆದಾಗ ಏನು ಅಗಾಧ, ಎಂಥ ಸವಾಲು ಎಂದೇ ಕಾಣಿಸಿತು. ತಪ್ಪಲಿನ ಚಾರ್ಮಾಡಿ ಹಳ್ಳಿಯಿಂದ ಒಂದೇ ಎನ್ನುವಂತೆ ದಟ್ಟ ಕಾಡೇ ಪೀನಾಕೃತಿಯಲ್ಲಿ ಅಲ್ಲಿ ಏರಿ ನಿಂತಿತ್ತು. ಆ ಗಿರಿರಾಜನ ಶೃಂಗ ಮಾತ್ರ ಕಾಡು ಕಳೆದು ಭಾರೀ ಬಂಡೆಗಳ ಕೋಡು ಹೊತ್ತಿತ್ತು. ನಕ್ಷೆ ಹೇಳುವಂತೆ ಚಾರ್ಮಾಡಿ ಘಾಟಿ ಎಂದೇ ಖ್ಯಾತ ದಾರಿ. ಇದರ ಮಗ್ಗುಲಲ್ಲಿ ಅಸಂಖ್ಯ ಹೊರಳಾಟ, ಕೆಲವು ಹಿಂಬುರಿ ತಿರುವುಗಳಲ್ಲಿ ಹೆಣಗುತ್ತಾ ಇದರ ಸೊಂಟ ಮಟ್ಟ ಮುಟ್ಟುವಲ್ಲಿ ಬಹುತೇಕ ಏರು ಉತ್ಸಾಹವನ್ನೇ ಕಳೆದುಕೊಳ್ಳುತ್ತದೆ. ಮತ್ತದು ಇನ್ನೊಂದೇ ಶ್ರೇಣಿಯ ಬಗ್ಗುಲಿಗೆ ಜಾರಿ ಹೆಚ್ಚು ಕಡಿಮೆ ಸಮಾಧಾನದ ಓಟದಲ್ಲಿ ಕೊಡೆಕಲ್ಲು ಅಣ್ಣಪ್ಪನ ಗುಡಿಗಾಗಿ ಕೊಟ್ಟಿಗೆಹಾರದತ್ತ ಸಾರುತ್ತದೆ. ಆಗಲೇ ಹೇಳಿದ ಬೆಟ್ಟದ ಸೊಟ್ಟಮಟ್ಟ ಅಥವಾ ಸುಮಾರು 8-9 ಹಿಂಬುರಿ ತಿರುವಿನ ಬಳಿಯಿಂದಲೇ ಏರಿಕಲ್ಲಿಗೆ ಲಗ್ಗೆ ಹಾಕುವ ಅಂದಾಜು ನಮ್ಮದು. ಆ ವಲಯದಲ್ಲೇ ಬಲಗವಲಿನಲ್ಲಿ ಒಂದು ಕಚ್ಚಾ ದಾರಿಯನ್ನೇನೋ ಭೂಪಟ ತೋರಿಸುತ್ತಿತ್ತು. ಅನಂತರ ತಿಳಿದಂತೆ ಅದು ಏನೆಪೋಯದವರ ಮಹಾಗುತ್ತಿಗೆಯ ಕಾಡುಗಳಿಗೆ ಹೋಗುವ ಖಾಸಗಿ ದಾರಿ. ಆ ಕೊನೆಯಲ್ಲೆಲ್ಲೋ ಮಲೆಕುಡಿಯರ ಸಣ್ಣ ಹಳ್ಳಿ ಬಾಂಜಾರು ಮಲೆ ಇದ್ದರೂ ಮಾರ್ಗ ಬಳಕೆಗೆ ಅನುಮತಿ ಏನೆಪೋಯದವರೇ ಸೀಮಿತವಾಗಿ ಕೊಡುತ್ತಿದ್ದರಂತೆ. ನಾವು ಆ ಕವಲಿಗೂ ತುಸು ಮೊದಲೇ ಡಾಮಾರು ಮಾರ್ಗದ ಎಡಬದಿಯಲ್ಲೇ ಒಂದು ತಟ್ಟು ಆಯ್ದು ಕಾರು ಬಿಟ್ಟು ಚಾರಣಕ್ಕಿಳಿದೆವು. ಅತ್ಯಾಧುನಿಕ ಆವಿಷ್ಕಾರ ಸಂಶೋಧನೆಗಳ ಫಲಿತಾಂಶಗಳು ಏನೇ ಇದ್ದರೂ ವನ್ಯ ಪ್ರದೇಶಗಳಿರುವುದು ಪ್ರತ್ಯಕ್ಷ ಮನುಷ್ಯ ಉಪಯೋಗಕ್ಕೆ ಎನ್ನುವ ಭ್ರಮೆಯನ್ನು ಆಡಳಿತ ವ್ಯವಸ್ಥೆಗಳು ಇಂದೂ ಕಳಚಿಕೊಂಡಿಲ್ಲ. ದುರ್ಗಮ ಕಾಡು, ಬೆಟ್ಟಗಳ ಸರ್ವೇಕ್ಷಣೆ, ಕ್ರಮಬದ್ಧವಾದ ಕಟಾವು, ಮರುನಾಟಿ, ಕೃಷಿ ಇತ್ಯಾದಿ ವನ್ಯದೊಳಗೊಂದು ವ್ಯವಸ್ಥೆ ತಂದವರು ಬ್ರಿಟಿಷರು. ಇದರಿಂದ ಘಟ್ಟದ ಯಾವುದೇ ಮೂಲೆಯಲ್ಲೂ ಇಂದು ಊರ್ಜಿತದಲ್ಲಿರದಿದ್ದರೂ ಕನಿಷ್ಠ ಮರ ಸಾಗಣೆಗೆ ರೂಪಿಸಿ ಮರವಿಗೆ ಬಿಟ್ಟ ಕಚ್ಚಾ ಮಾರ್ಗಗಳನ್ನು ಧಾರಾಳ ಕಾಣಬಹುದು. ಅಂಥ ಒಂದು ದಾರಿಯನ್ನು ನಾವು ಮುಖ್ಯ ದಾರಿಯ ಬಲಮಗ್ಗುಲಲ್ಲೇ ಗುರುತಿಸಿದೆವು. ಅದು ಓರೆಯಲ್ಲಿ ತೆಳು ನೀರಿದ್ದ ಬೆಟ್ಟದ ತೊರೆ ಪಾತ್ರೆಯೊಂದಕ್ಕೆ ಇಳಿದು ಎದುರು ದಂಡೆಯಲ್ಲಿ ಬೆಟ್ಟದ ಎಡ ಏಣಿನತ್ತ ಮುಂದುವರಿದಿತ್ತು. ಭಾರಿ ಬಂಡೆಗಳ ಎಡೆಯಲ್ಲಿನ ಮಾಸಲು ಸವಕಲು ಜಾಡರಸಿ ನಾವು ನೇರ ಬೆಟ್ಟದ ಮೈಯನ್ನೇ ಗುರಿಯಾಗಿಸಿಕೊಂಡೆವು. ಸ್ವಲ್ಪ ದೂರ ಕೆಳ ಹಂತದಲ್ಲಿ ವಿಶೇಷ ಮರಗಳೇನೂ ಇಲ್ಲದ ಘನ ಮರಗಳ ನೆರಳಿನಲ್ಲಿ ಲಘುವಾಗಿ ಏರುತ್ತಾ ಸಾಗಿದೆವು. ಅನಂತರ ಜಾಡು ಪೂರ್ಣ ಮಾಸಿದ್ದಲ್ಲದೆ ಸಾಮಾನ್ಯ ಪೊದರು ಪುಡಿ ಬಂಡೆಗಳ ನಡುವೆ ಕುತ್ತೇರು ಎದುರಿಸಿದೆವು. ಇಲ್ಲಿ ಎಂದೋ ಅಡಿಮಗುಚಿಯೋ ಗಾಳಿ ತಿರುಚಿಯೋ ಅಡ್ಡ ಮಲಗಿಸಿದ್ದ ಭಾರೀ ಮರದ ಬೊಡ್ಡೆಗಳು ನಮ್ಮ ಪ್ರಗತಿ ತಡೆಯನ್ನು ಮಾಡುತ್ತಿದ್ದವು. ನಿಧಾನಕ್ಕೆ ಉಸಿರು ದಕ್ಕಿಸಿಕೊಳ್ಳುತ್ತಾ ದಾಹ ನೀಗುತ್ತಾ ಒಂದೊಂದನ್ನೂ ದಾಟಿದೆವು. ಔನ್ನತ್ಯ ಸಾಧಿಸುತ್ತಿದ್ದಂತೆ ಮರಗಳು ಸಣ್ಣದಾಗುತ್ತಾ ಪೊದರು ಹೆಚ್ಚುತ್ತಾ ಏರು ಕಠಿಣವಾಗುತ್ತಾ ಜಾಡು ಮೂಡಿಸುವಲ್ಲಿ ನಮ್ಮ ಶ್ರಮ ಹೆಚ್ಚುತ್ತಾ ಹೋಯಿತು. ಕೊನೆಗೂ ಎಂಬಂತೆ ಮಧ್ಯಾಹ್ನ 1 ಸುಮಾರಿಗೆ ಕಾಳಗರ್ಭವನ್ನು ಸೀಳಿ ಹೊರಚಾಚಿದಂತಿದ್ದ ಒಂದು ಭಾರಿ ಬಂಡೆ ಮಂಡೆ ಸೇರಿದ್ದೆವು. ಏನೆಪೋಯೆ ಕವಲಿನಿಂದ ಆಚಿನ ಡಾಮರು ದಾರಿ ಅತ್ತಣ ಬೆಟ್ಟಮಾಲೆಯ ನೋಟವೆಲ್ಲ ಆಕರ್ಷಕವಾಗಿಯೇ ಕಾಣಿಸಿತ್ತು. ಒಮ್ಮೆ ಇದೇ ಶಿಖರವೆಂದು ಭ್ರಮಿಸಿ ಬುತ್ತಿಯೂಟ ಮುಗಿಸಿದ್ದೂ ಆಯಿತು. ಆದರೆ ನನ್ನ ತಾತ ಶಿಖರಾರೋಹಣದ ನೆನಪು ಸುಮ್ಮನಿರಲಿಲ್ಲ. ನಮ್ಮ ಬೆಂಬದಿಯಲ್ಲಿ ತುಸು ಎತ್ತರಕ್ಕೆ ಯಾವುದೇ ನೋಟದಾಟದ ತೆರೆಯಂತೆ ಹುಲ್ಲು ಪೊದರು ಹಬ್ಬಿತ್ತು. ಹೇಗಾದರೂ ಅದನ್ನು ನಿವಾರಿಸಿ ಕರಾವಳಿಯತ್ತವೂ ಒಂದು ದಿಟ್ಟಿ ಹರಿಸಬೇಕೆಂಬ ಚಡಪಡಿಕೆ ನಮ್ಮದು. ಅತ್ತ ನುಗ್ಗಲು ಸವಕಲು ಜಾಡಿಲ್ಲ, ಪೊದರು ಕಡಿದು ಮರೆ ಕಳೆಯಲು ಕತ್ತಿಯೂ ಇರಲಿಲ್ಲ. ಹುಲ್ಲನ್ನು ನುಗ್ಗುನುರಿ ಮಾಡಿ ಪೊದರ ಬುಡದಲ್ಲಿ ತೆವಳಿ ಅಸಾಧ್ಯವಾದಲ್ಲಿ ಸಣ್ಣ ರೆಂಬೆಗಳನ್ನು ನಮ್ಮ ಕೈಯಲ್ಲೇ ಮುರಿದೋ ಮೈಕೊಟ್ಟು ದೂಡಿಯೋ 20-30 ಕಳೆಯುತ್ತಿದ್ದಂತೆ ನಮ್ಮೆದುರು ಭಾರಿ ಬಂಡೆ ಗುಂಡುಗಳ ಒಟ್ಟಣೆಯಾಗಿ ಕನಿಷ್ಠ 500 ಎತ್ತರಕ್ಕೆ ಮಲೆತು ನಿಂತ ನಿಜ ಶಿಖರ ಕಂಗೊಳಿಸಿತು. ಸಮಯ, ಬಂಡೆ ಹತ್ತುವಲ್ಲಿನ ಪರಿಣತಿ, ಎಲ್ಲಕ್ಕೂ ಮುಖ್ಯವಾಗಿ ಸಾಮರ್ಥ್ಯ ನಮ್ಮ ತೊಂಡಕ್ಕೆ ಕೊರತೆ ಖಾತೆಯಲ್ಲೇ ಇತ್ತು. ಆದರೆ ನನ್ನಲ್ಲಿದ್ದ ದಪ್ಪ ಹತ್ತಿ ಹಗ್ಗದ ಸುಮಾರು 50 ಉದ್ದದ ತುಣುಕು, ಶಿಲಾರೋಹಣದ ಅನುಭವ ಮತ್ತು ಪ್ರಾಯ ಸಹಜವಾದ ಗರ್ವ ಬಿಡಲಿಲ್ಲ. ಗೋಡೆಯಂಥ ಬಂಡೆಯಲ್ಲಿ ಬಲಕ್ಕೆ ತಿರುಪೇರಿನಂತಿದ್ದ ಚಡಿಯೊಂದರಲ್ಲಿ 50-100 ಸರಿದೆವು. ಮತ್ತೆ ಬಂಡೆ ಕೊರಕಲೊಂದರೊಳಗೆ ಪುಡಿ ಬಂಡೆಗಳನ್ನು ಸುಧಾರಿಸುತ್ತಾ ಮತ್ತೆ 100 ಏರು. ಕೊನೆಯಲ್ಲಿ ಬಿರುಕು ಚಳಿಗಳನ್ನೇ ಆಧರಿಸಿ ಸುಮಾರು 70 ಗೋಡೆಯಂಥ ಬಂಡೆಯನ್ನೇ ಏರುವಲ್ಲಿಗೆ ಸವಾಲನ್ನು ಪೂರ್ಣವಾಗಿ ಉತ್ತರಿಸಿದ್ದೆವು. ಅಲ್ಲಿ ಒಂದು ಪಾರ್ಶ್ವ ತೆರೆದಂತಿದ್ದ ಗುಹಾ ಓಣಿಯಲ್ಲಿ ಸುಲಭವಾಗಿಯೇ ನಡೆದು ನಿಜ ಶಿಖರ ಸಾಧಿಸಿದ್ದೆವು. ದೇವಾಲಯಗಳ ಶಿಖರದಲ್ಲಿರುವ ಕೊಂಬಿನಂತೆ ತೋರುತ್ತಿದ್ದ ಒಂಟಿ ಬಂಡೆಯ ನೆರಳಿನಲ್ಲೇ ಇರುವ ಮಣ್ಣ ನೆಲದಲ್ಲೇ ಸರ್ವೇಕ್ಷಣಾ ಇಲಾಖೆ ರಚಿಸಿದ್ದ ಕಾಡು ಕಲ್ಲುಗಳ ಗುಪ್ಪೆಯೇ ನಮ್ಮ ಸಾಧನೆಗೆ ಸಾಕ್ಷಿ. ಅಂದು ನಾವು ಸೂರೆಗೊಂಡ ದೃಶ್ಯಾವಳಿ ನಮ್ಮಲ್ಲಿಂದು ನಿಸ್ಸಂದೇಹ ಅಮೂರ್ತ ಆನಂದವಾಗಿ ಉಳಿದಿದೆ. ಅದಕ್ಕೆ ಇಂದಿನ ಮಾತಿನ ತೊಡುಗೆ ಹಾಕಿದರೆ ಸಹಜ ಸಿದ್ಧಿಯ ಮೈಗೆ ಕೃತಕ ಅಲಂಕಾರ ಹೇರಿದ ಹಾಗಾದೀತು ಬೇಡ. ನಾವು ಶಿಖರ ಸಂಭ್ರಮವನ್ನು ಎಷ್ಟು ಚುಟುಕಾಗಿ ನಡೆಸಿದರೂ ಅಪರಾಹ್ನ 3:30 ಮೊದಲು ಶಿಖರ ಬಿಡಲಾಗಲಿಲ್ಲ. ಏರುವಾಗಲೇ ಬಂಡೆ ವಲಯದಲ್ಲಿ ವಿವಿಧ ಹಂತಗಳಲ್ಲಿ 4 ಒಮ್ಮೆಗೆ ಒಬ್ಬರಂತೆ ಸೊಂಟಕ್ಕೆ ಹಗ್ಗ ಕಟ್ಟಿ ಏರಿಸಿಕೊಂಡಿದ್ದೆ. ಇಂತಲ್ಲೆಲ್ಲ ಹಗ್ಗ ಕೇವಲ ರಕ್ಷಣೆಗೆ ಏಳಿಕೆ ಅಥವಾ ಇಳಿಕೆ ಅವರವರಿಗೆ ಸಹಜವಾದದ್ದು ಎನ್ನುವುದು ಆಶಯ. ವಾಸ್ತವದಲ್ಲಿ ಹೆಚ್ಚಿನ ಆರಂಭಿಕರು ರಾಕ್ ಕ್ಲೈಂಬಿಂಗ್ ಎನ್ನುವುದನ್ನು ರೋಪ್ ಕ್ಲೈಂಬಿಂಗ್ ಎಂದು ತಪ್ಪಾಗಿಯೇ ಗ್ರಹಿಸುತ್ತಾರೆ. ಅದಕ್ಕೆ ಸರಿಯಾಗಿ ತಾವು ಹತ್ತುವ ನೆಲ ಅಥವಾ ಬಂಡೆಯ ಪ್ರಾಕೃತಿಕ ಆಧಾರಗಳನ್ನು ನೆಚ್ಚುವುದಕ್ಕಿಂತ ಹೆಚ್ಚಿಗೆ ರಕ್ಷಣೆಗೆ ಕೊಟ್ಟ ಹಗ್ಗದಲ್ಲೇ ಜಗ್ಗಾಡುತ್ತಾರೆ. ಇದರಿಂದಲೇ ಬಹುತೇಕ ಇಳಿನಡೆಗಳಲ್ಲಿ ಆರೋಹಿಗಳನ್ನು ನಾವು ಕೊಡಪಾನ ಎಂದೇ ಗೇಲಿ ಮಾಡುವುದು ಇರುತ್ತದೆ. ಏರಿಕಲ್ಲಿನ ಬಂಡೆ ವಲಯದಿಂದ ನಾಲ್ಕು ಗೆಳೆಯರನ್ನು ಕೊಡಪಾನ ಮಾಡಿ ಇಳಿಸಿ ಮುಗಿಯುವಾಗ ಮತ್ತಷ್ಟು ಸಮಯ ಸೋರಿ ಹೋಗಿತ್ತು. ಕಾಡು ಬಂದ ಮೇಲೆ ಲೆಕ್ಕಕ್ಕೆ ಎಲ್ಲರೂ ಸ್ವತಂತ್ರರು. ಅವರಿಗೆ ಏರುಮುಖದಲ್ಲಿ ಹೊಸತನ್ನು ಶೋಧಿಸುವ ಉತ್ಸಾಹವಿತ್ತು, ಅನಾವರಣದ ಆನಂದವಿತ್ತು, ಎಲ್ಲಕ್ಕೂ ಮಿಕ್ಕು ತಾಕತ್ತಿದ್ದಷ್ಟೇ ಪ್ರಗತಿ ಸಾಧ್ಯವಾಗಿತ್ತು. ಆದರೆ ಇಳಿಮುಖದಲ್ಲಿ ಸಕಾಲದಲ್ಲಿ ಮತ್ತೆ ದಾರಿ ಸೇರುವ ಆತುರ, ಬಂದ ಜಾಡು ತಪ್ಪಿ ಹೋಗುವ ಆತಂಕ, ಎಲ್ಲಕ್ಕೂ ಮಿಕ್ಕು ಬಳಲಿದ ದೇಹವನ್ನು ಆಳದ ಸೆಳೆತದಲ್ಲಿ ಪೂರ್ಣ ನಿಯಂತ್ರಿಸಲಾಗದ ಕಷ್ಟ ಕಾಡುತ್ತಿತ್ತು. ಯಾರೂ ಪಳಗಿದ ಚಾರಣಿಗರಲ್ಲ ಎನ್ನುವುದರಿಂದ ಧಾವಂತ ಅಸಾಧ್ಯವೇ ಇತ್ತು. ಸಡಿಲ ಕಲ್ಲೋ, ತರಗೆಲ ಗುಪ್ಪೆಯೋ, ಕಾಲು ಕಟ್ಟುವ ಬೆತ್ತದ ಬಳ್ಳಿಯೋ ಆಗೀಗ ಒಬ್ಬೊಬ್ಬರನ್ನು ಸಣ್ಣ ಪುಟ್ಟದಾಗಿ ಕುಸಿದು ಬೀಳುವಂತೆ ಮಾಡುತ್ತಿತ್ತು. ಆತಂಕಿತ ಹೆಜ್ಜೆ ಇಡುವಲ್ಲಿ ಸ್ನಾಯು ಸೆಳೆತಗಳು ಮೂಡಿದಾಗಂತೂ ವಿಶ್ರಾಂತಿ ಅನಿವಾರ್ಯವೇ ಆಗುತ್ತಿತ್ತು. ಇವುಗಳ ಜೊತೆಗೆ ನಾವು ಅದುವರೆಗೆ ಅಂದಾಜಿಸದ ಕತ್ತಲ ಭಯ ಒತ್ತರಿಸತೊಡಗಿತು. ಕಾಡಿನ ಮುಚ್ಚಿಗೆ ಇರುವಲ್ಲಿ ನಡು ಮಧ್ಯಾಹ್ನದಲ್ಲೂ ಕತ್ತಲ ಪ್ರಭಾವ ಎಂಥದ್ದು ಎಂದು ಎಲ್ಲರೂ ಕಂಡದ್ದೇ ಇದೆ. ಇಲ್ಲಿ ಜಾರುವ ಸಮಯದೊಡನೆ ನಮ್ಮ ಇಳಿಮೈಯು ಪೂರ್ವ ದಿಕ್ಕಿನಲ್ಲಿತ್ತು. ಕತ್ತಲ ಪರದೆ ನಮ್ಮ ಅರಿವಿಲ್ಲದಂತೆ ದಟ್ಟವಾಗುತ್ತಲೇ ಹೋಯಿತು. ಈ ಹಂತದಲ್ಲಿ ಸಾಲಿನ ಮುಂಚೂಣಿಯಲ್ಲಿದ್ದ ನನಗೆ ಒಮ್ಮೆಗೆ ಕೊನೆಯಲ್ಲಿದ್ದ ಪೈಗಳ ದುರ್ಬಲ ಬೊಬ್ಬೆ ಕೇಳಿಸಿತು. ಎಲ್ಲ ಪರಸ್ಪರ ಕನ್ನಡವಿಯಲ್ಲೇ ನನ್ನನ್ನು ಅನುಸರಿಸಿದ್ದಾರೆಂದು ಭಾವಿಸಿದ್ದು ತಪ್ಪಾಗಿ ಪೈಗಳು ಹಿಂದೆಲ್ಲೋ ದಾರಿ ಕಳೆದುಕೊಂಡಿರುವುದರ ಅರಿವಾಯಿತು. ಅಪಾಯವೇನೂ ಆಗಲಿಲ್ಲ. ಎಲ್ಲರನ್ನು ಇದ್ದಲ್ಲೇ ಒಟ್ಟು ಮಾಡಿ ನಿಲ್ಲಿಸಿದೆ. ಪೈಗಳನ್ನು ಕೂಗು ಪ್ರತಿ ಕೂಗುಗಳ ಸರಣಿಯಲ್ಲಿ ಮತ್ತೆ ತಂಡಕ್ಕೆ ಸೇರಿಸಿಕೊಂಡದ್ದು ಆಯಿತು. ಆದದ್ದಿಷ್ಟೇ, ಅವರು ಸರಿಯಾಗಿಯೇ ಸಾಲಿನ ಬಾಲದಲ್ಲಿದ್ದರು. ಆದರೆ ಮಿಲಿಟರಿಯರ ಹಿಂದೆ ಅರೆಗಳಿಗೆ ವಿಶ್ರಮಿಸಿದ್ದಲ್ಲೇ ಕೈಚೀಲ ಮರೆತು ಬಂದಿದ್ದರಂತೆ. ಪಕ್ಕನೆ ಅದನ್ನು ತಂದು ಬಿಡುವೆನೆಂದು ಹೋದವರಿಗೆ ಚೀಲವೇನೋ ಸಿಕ್ಕಿತ್ತು. ತಿರುಗಿ ಬರುವಲ್ಲಿ ದಿಕ್ಕು ಮಾತ್ರ ತಪ್ಪಿತ್ತು. ಇಷ್ಟರಲ್ಲಿ ಕತ್ತಲು ಪೂರ್ಣ ಕವಿದಿತ್ತು. ಕೃಷ್ಣ ಪಕ್ಷದಲ್ಲೂ ಆರೇಳು ದಿನಗಳು ಕಳೆದಿದ್ದುದರಿಂದ ಚಂದ್ರಪ್ರಕಾಶದ ಸೋರಿಕೆಯೂ ಅಸಾಧ್ಯವಿತ್ತು. ಎಲ್ಲರೂ ಕೈಯಳವಿಯಲ್ಲೇ ಇದ್ದರೂ ಪರಸ್ಪರ ಕಣ್ಣು ಮುಟ್ಟಿಸಲಾಗದ ಅಂಧಕಾರ. ಕೇವಲ ಹಗಲಿನ ಚಾರಣಕ್ಕಷ್ಟೇ ಸಜ್ಜಾಗಿದ್ದ ನಮ್ಮಲ್ಲಿ ಯಾವುದೇ ಬೆಳಕಿನ ಕುಡಿಯೂ ಇರಲಿಲ್ಲ. ಅದೃಷ್ಟಕ್ಕೆ ಪೈಗಳು ಕಾಲೇಜಿನ ಪ್ರಯೋಗಾಲಯದಲ್ಲಿ ಹಿಂದೆಂದೋ ಮರೆತು ಕಿಸೆಗೆ ಸೇರಿಸಿದ್ದ ಕೆಲವೇ ಕಡ್ಡಿಗಳು ಉಳಿದಿದ್ದ ಬೆಂಕಿ ಪೊಟ್ಟಣವೊಂದರ ಪತ್ತೆಯಾಗಿತ್ತು. ಆದರೆ ಅದನ್ನು ನಾವು ತುರ್ತು ಪರಿಸ್ಥಿತಿಗಿರಲಿ ಎಂದೇ ಕಾಯ್ದಿರಿಸಿದೆವು. ವಾಸ್ತವದಲ್ಲಿ ಈ ವೇಳೆಗೆ ನಾವು ಏರುವ ಪ್ರಥಮದಲ್ಲೇ ದಾಟಿದ್ದ ಬೆಟ್ಟದ ತೊರೆ ಮತ್ತು ಎದುರು ದಂಡೆಯ ಡಾಮರು ದಾರಿ ಸಿಗಲೇಬೇಕಿತ್ತು. ಅಲ್ಲದಿದ್ದರೂ ನೀರ ಹರಿವಿನ ಸದ್ದು, ಅಪರೂಪಕ್ಕಾದರೂ ಕೇಳಿಸಲೇಬೇಕಾದ ವಾಹನಗಳ ಗುಡುಗುಡಿಕೆಯೂ ಯಾಕಿಲ್ಲ ಎನ್ನುವ ಯೋಚನೆಗಳು ನಮ್ಮ ತಲೆ ತಿನ್ನುತ್ತಿತ್ತು. ಅವನ್ನು ಮನದ ಮೂಲೆಗೆ ನೂಕಿದೆ. ಜಾಡು ಗುರುತಿಸುವ ತಪ್ಪೇನೇ ಆಗಿರಲಿ, ಪ್ರಗತಿ ಎಷ್ಟೇ ನಿಧಾನಿಸಲಿ, ಮುಂದೆ ತಂಡದ ಒಗ್ಗಟ್ಟು ಮಾತ್ರ ಕಡಿಯದ ವ್ಯವಸ್ಥೆ ಮಾಡಿಕೊಂಡೆವು. ನಾನು ಬಲಗೈಯಲ್ಲೊಂದು ಬಲವಾದ ಬಡಿಗೆ ಹಿಡಿದುಕೊಂಡೆ. ಎಡಗೈಯನ್ನು ಹಿಂದಿನೊಬ್ಬ ಗೆಳೆಯನಿಗೆ ಕೊಟ್ಟಿದ್ದೆ. ಉಳಿದವರೂ ಪರಸ್ಪರ ಕೈ ಜೋಡಿಸಿ ಪಕ್ಕಾ ಮಾನವ ಸರಪಳಿ ಮಾಡಿಕೊಂಡೆವು. ನಾನು ಕುರುಡಾಗಿ ಬಡಿಗೆಯನ್ನು ಮುಂದಿನ ಇಳಿಜಾರಿನ ನೆಲಕ್ಕೆ ಕುಟ್ಟುತ್ತಾ ಬಹು ನಿಧಾನದಲ್ಲಿ ಒಂದೊಂದೇ ಹೆಜ್ಜೆ ಮುಂದಿಡುತ್ತಾ ನಡೆದೆ. ಉಳಿದವರು ಅನುಸರಿಸಿದರು. ಪೊದರು ಪೊಳ್ಳು ಬಂಡೆಗಳನ್ನು ಮೆಲ್ಲಗೆ ನಿವಾರಿಸುತ್ತಾ ಕೆಲವು ಮಿನಿಟುಗಳನ್ನೇ ಕಳೆದಿರಬೇಕು. ಅಲ್ಲೊಂದೆಡೆ ಬಡಿಗೆಗೆ ಮುಂದೆ ಏನೂ ಸಿಗದ ಸ್ಥಿತಿ. ತುಸು ಆಚೀಚೆ ಪರಡಿ ಸೋತು ಪೈಗಳ ಬೆಂಕಿ ಪೊಟ್ಟಣದ ಮೊರೆ ಹೋದೆ. ಯಾರದೋ ಕಿಸೆಯ ನಿರುಪಯುಕ್ತ ಕಾಗದವನ್ನೇ ಬತ್ತಿಯಂತೆ ಹಿಡಿದು ಬೆಂಕಿ ಹಿಡಿಸಿ ನೋಡಿದಾಗ ಎದೆ ಜಿಲ್ಲೆನಿಸಿತು. ನಾವೊಂದು ಬಂಡೆಯ ಅಂಚಿನಲ್ಲಿದ್ದೆವು. ನೇರ 15-20 ಅಡಿ ಕೆಳಗೆ ನಾವು ಕಾಡಲಾಶಿಸಿದ್ದ ಬೆಟ್ಟದ ತೊರೆ. ಮಳೆ ದೂರದ ದಿನಗಳಾದ್ದರಿಂದ ತೆಳು ನೀರು ನಿಶ್ಶಬ್ದವಾಗಿ ತಣ್ಣಗೆ ಹರಿದಿತ್ತು. ಹಾಗೆ ದಾರಿಯೂ 20-30 ಅಡಿಗಳ ಅಂತರದಲ್ಲಿದ್ದರೂ ವಾಹನ ಸಂಚಾರವೇನೂ ಇಲ್ಲದರಿಂದ ನಾವು ವಿವಂಚನೆಗೊಳಗಾಗಿದ್ದೆವು. ಮುಂದಿನ ಕತೆ ಬಹುತೇಕ ಯಾರೂ ಊಹಿಸುವಂತೆಯೇ ಆಯಿತು. ಎಚ್ಚರಿಕೆಯಲ್ಲಿ ಬಂಡೆ ಅಂಚಿನಿಂದ ಹಿಂದೆ ಸರಿದು ಬಳಸು ನಡಿಗೆಯಲ್ಲಿ ತೊರೆ ದಾಟಿ ದಾರಿ ಸೇರುವಾಗ 8:00. ಮುಂದೆ ದಾರಿಯ ದುರವಸ್ಥೆಯಲ್ಲಿ ಕಾರು ಪಂಚರ್ ಆದರೂ ಬೆಳ್ತಂಗಡಿಯಲ್ಲಿ ರಿಪೇರಿ ಮಾಡಿಸಿಕೊಂಡು ಮಂಗಳೂರು ಸೇರುವಾಗ ಮತ್ತೆ ಹೊಸ ದಿನವೇ ಉದಿಸಿದಂತೆ ಮಧ್ಯರಾತ್ರಿ 12 ಗಂಟೆ ಕಳೆದಿತ್ತು. ಏರಿಕಲ್ಲಿನ ಅದ್ಭುತ ಸಾಧನೆಯ ನೆನಪಿನೊಡನೆ ಸದಾ ಕಾಡುವ ಇನ್ನೊಂದು ಸಂಗತಿ ತಣ್ಣೀರ ಗುಗ್ಗು. ಇದು ಅನಂತರದ ದಿನಗಳಲ್ಲಿ ಜನಪದರಿಂದ ನಾವು ಕೇಳಿ ತಿಳಿದ ಒಂದು ಸಸ್ಯ ವಿಶೇಷ. ಮಲೆ ನುಗ್ಗುವಲ್ಲೆಲ್ಲೋ ನಾವು ಈ ಪೊದೆ ಸಸ್ಯವನ್ನು ಸಂಪರ್ಕಿಸಿದ್ದೆವು. ಅದು ಮುಳ್ಳು ರೋಮಗಳೇನೂ ಇಲ್ಲದೆ ತನ್ನ ಜೀವದ್ರವದ ಸಂಪರ್ಕಕ್ಕೆ ಬಂದವರಿಗೆ ದಿನಗಟ್ಟಳೆ ಚರ್ಮದ ಉರಿ ಉಳಿಸುವ ಸ್ವಭಾವದ ಸಸ್ಯವಂತೆ. ಅಪೂರ್ವ ಬಳಲಿಕೆ, ನಿದ್ರಾ ಕೊರತೆಗಳೆಲ್ಲ ಒಂದೆರಡು ದಿನದ ಮಾತು. ಆದರೆ ಮರುದಿನ ನಮ್ಮೆಲ್ಲರನ್ನು ಕಾಡಿದ ಮೈ ಉರಿ ಮಾತ್ರ ಮರೆಯುವಂಥದ್ದಲ್ಲ. ಸ್ನಾನಕ್ಕಿಳಿದಲ್ಲಿ ಮುಖ, ಕತ್ತು, ತೋಳು ಮುಂತಾಗಿ ಬಟ್ಟೆಯ ಆವರಣವಿದ್ದಿರದ ದೇಹದ ಭಾಗಗಳಿಗೆ ತಣ್ಣೀರು ಹಾಕಿದಾಗ ಕೆಂಡದ ಮಳೆಗೆ ಸಿಕ್ಕ ಉರಿ. ಮತ್ತ ಭಾಗಗಳನ್ನು ಏನು ಮುಟ್ಟಿದರೂ ಕಣ್ಣೀರು ಉಕ್ಕುವಂತಹ ಉರಿ. ಸ್ವಸ್ಥ ಮಲಗಿದರೂ ಹಾಸಿಗೆ ಸಹಸ್ರ ಮುಳ್ಳುಗಳ ಊಟ ಎನ್ನುವ ಅನುಭವ. ನಾನೇನೋ ಪೂರ್ಣ ತೋಳಿನ ಮುಚ್ಚು ಕಾಲರಿನ ಅಂಗಿಯನ್ನೇ ಕಾಡಿಗೆ ಹಾಕುವವನಾದ್ದರಿಂದ ಕೇವಲ ಮುಂಗೈಗಳಷ್ಟೇ ಉರಿ ಅನುಭವಿಸಿದ್ದೆ. ಮರುಹಗಲಿನ ಕೆಲಸಗಳನ್ನೆಲ್ಲ ಸುಧಾರಿಸಿಕೊಂಡೆ. ಭಾರೀ ಸೆಕೆ ಎಂದು ತೋಳಿಲ್ಲದ ಬನಿಯನ್ನಷ್ಟೇ ಉಳಿಸಿಕೊಂಡು ಬೆಟ್ಟವೇರಿದ್ದ ಸುಬ್ರಹ್ಮಣ್ಯ ಜನಾರ್ದನ ಪೈಗಳಂತೂ ಸುಮಾರು 2 ದಿನ ಭಾರೀ ಜ್ವರ ಬಂದವರಂತೆ ಹಾಸಿಗೆ ಹಿಡಿದು ಒದ್ದಾಡಿದ್ದರು. ತಣ್ಣೀರ ಗುಗ್ಗಿನ ಪ್ರಭಾವ ವೈದ್ಯ ಪರೀಕ್ಷೆ ಮತ್ತು ಉಪಚಾರಗಳನ್ನು ಮೀರಿ ವಾರಕಾಲ ಕಾಡಿ ತನ್ನಷ್ಟಕ್ಕೆ ಮಸಳಿತು. ಆ ವಲಯದ ಜನ ಗುರುತಿಸುವಂತೆ ನಾವು ಸಂಪರ್ಕಿಸಿದ್ದು ತಣ್ಣೀರು ಮುಟ್ಟಿದಾಗ ಉರಿ ಹತ್ತಿಸುವ ಜಾತಿ ತಣ್ಣೀರು ಗುಗ್ಗು. ಅದರಲ್ಲೇ ಇನ್ನೊಂದು ಪ್ರಭೇದಕ್ಕೆ ಬಿಸಿ ನೀರು ಆಗಿ ಬರುವುದಿಲ್ಲವಂತೆ, ಬಿಸಿನೀರ ಗುಗ್ಗು. ಇಂಥವನ್ನೇ ಆಕಿರೆ, ಆನೆ ಸೊಣಗು ಎಂದೆಲ್ಲ ಹೇಳುವುದನ್ನು ಕೇಳಿದ್ದೇನೆ. ಅವೆಲ್ಲ ಏಕಂ ಸತ್ ವಿಪ್ರಾ ಬಹುಧಾ ವದಂತಿಯೇ. ಸಸ್ಯಶಾಸ್ತ್ರೀಯವಾಗಿ ಈ ಸೊಪ್ಪಿನ ಗುರುತೇನು, ಉರಿಯ ಕಾರಣವೇನು ಇತ್ಯಾದಿ ವಿವರಗಳು ನನಗೆ ತಿಳಿದಿಲ್ಲ. ಆದರೆ ನಾನು ಯಾವತ್ತೂ ನಂಬಿದಂತೆ ಕಾಡು ನಾಗರಿಕರ ಸ್ವಚ್ಛಂದ ವಿಹಾರ ತಾಣವಲ್ಲ. ಹಾಗಾಗಿ ಅಲ್ಲಿನ ಸತ್ಯಗಳಿಗೆ ನಾವು ವಿನೀತರಾಗಿಯೇ ತೆರೆದುಕೊಳ್ಳಬೇಕು ಎನ್ನುವ ನಿಲುವಿಗೆ ಇಲ್ಲಿ ಬಲ ಬಂತು. ಹೀಗೆ ಆದಷ್ಟು ಮೈ ಮುಚ್ಚಿಕೊಳ್ಳುವ ದಿರುಸೆ ಮುಂದೊಂದು ದಿನ ಹೆಜ್ಜೆಯ ಹಿಂಡು ಮುತ್ತಿಗೆ ಹಾಕಿದಲ್ಲೂ ನನಗೆ ಹೆಚ್ಚಿನ ರಕ್ಷಣೆ ಒದಗಿಸಿದ್ದು ನೀವೆಲ್ಲ ತಿಳಿದಂತೆಯೇ ಇದೆ, ಮುಂದುವರಿಯಲಿದೆ.